ತತ್ವ ಅಧಿವದತಿ. ಈತ ಪ್ರಾಣನ ತತ್ವವನ್ನು ತಿಳಿದು ಹೇಳತಕ್ಕಂಥವರೇ ಅಧಿವಾದಿಗಳು. ಲೋಕಾತೀತವಾದ ಸಂಗತಿ ಏಷದು ಇವನೋ ಇನ್ನೂ ದೊಡ್ಡ ಅಧಿವ. ಯಾರು ಯಹ ಸತ್ಯದ ಅಧಿವದತಿ, ಸತ್ಯದ ಹಿನ್ನೆಲೆಯಿಂದ ಸತ್ಯವನ್ನು ತಿಳಿದು ಸತ್ಯದ ಮೂಲಕ ಅತೀತವಾದ ಸಂಗತಿಯನ್ನು ಮಾತಾಡಿದ್ದಾರಲ್ವ, ಅವರು ಇನ್ನೂ ದೊಡ್ಡ ಅಧಿವಾದಿ. ಇಲ್ಲಿ ಪ್ರಾಣತತ್ವದ ಅನಂತರ ಮುಂದೆ ಮಧ್ಯ ಪ್ರಶ್ನೋತ್ತರವೇ ಇಲ್ಲ, ನೇರ ಮುಂದುವರಿಕೆ ಇದೆ. ಅದನ್ನ ಆಚಾರ್ಯರು ಹೇಳ್ತಾರೆ, ಇಲ್ಲಿ ಮಧ್ಯದಲ್ಲಿ ಪ್ರಶ್ನೆ ಉತ್ತರ ಸೇರಿಸ್ಕೋಬೇಕು. ಏನು ಅಸ್ಥಿವಾವ ಅಸ್ಥಿ ಭಗವ ಪ್ರಾಣಾದ ಕುಯ, ನೀವು ಪ್ರಾಣ ಪ್ರತೀಕ ಅಂತ ಹೇಳಿದ್ರೆ ಭಗವಂತನಿಗೆ ಪ್ರಾಣಗಳಿಂದ ದೊಡ್ಡ ಸಂಗತಿ ಇಲ್ವಾ ಅಂದ್ರೆ ಪ್ರತೀಕದಲ್ಲಿ ಇಲ್ಲ, ಅದರಿಂದ ಆ ಪ್ರಶ್ನೆ ಹಾಕಲಿಲ್ಲ. ಪ್ರಾಣದೇವರಿಗಿಂತ ದೊಡ್ಡ ಸಂಗತಿ ಇಲ್ಲವಂದ್ರೆ ಪ್ರಾಣಾದ್ವಾವ ಪ್ರಿಯೋ ಅಸ್ತಿ, ಪ್ರಾಣದೇವರಿಗಿಂತ ದೊಡ್ಡಿದೆ ಯಾವುದೇ ಸತ್ಯ. ಸತ್ಯವನ್ನ ತಿಳಿದು ಯಾರು ಮಾತನಾಡ್ತಾನೆ ಅವರು ದೊಡ್ಡಾಜಿವಾಗಿ. ಇದನ್ನು ಸತ್ಯ ತಿಳಿದು ಮಾತಾಡುವುದು ಅಂದ್ರೆ ಸಣ್ಣ ಸಂಗತಿ, ವಿಷಯ ಸತ್ಯ ಇದ್ದದಲ್ಲಿ ಇದ್ದಾಗ ಮಾತಾಡುದು ದೊಡ್ಡ ಸಂಗತಿ ಅಂತ ಬರುತ್ತೆ. ಇಲ್ಲಿ ಸತ್ಯ ಅಂದ್ರೆ ಏನು ಅದನ್ನೇ ಉದ್ದಕ್ಕೆ ಬೆಳ್ಕೊಂಡು ಬಹಳ ವಿಚಿತ್ರವಾಗಿ ಹೇಳಿಕೊಡುವಂತದ್ದು ಈ ಉಪನಿಷತ್ತು. ಮೊದಲು ಸತ್ಯವನ್ನು ತಿಳಿದು ಸತ್ಯದ ಬಗ್ಗೆ ಮಾತಾಡುವುದಿಲ್ಲ, ಸತ್ಯವನ್ನು ಮಾತಾಡುವುದಂತೆ ಅಲ್ಲ ಸತ್ಯದ ಕುರಿತು ಮಾತಾಡುವುದು. ಸತ್ಯವನ್ನು ತಿಳಿದು ಮಾತಾಡುವ ಅವನೆಲ್ಲರಿಗಿಂತ ದೊಡ್ಡ ಅಧಿವಾಗಿ. ಏಷದು ಆ ಅಧಿವದಿ ಎಸ್ ಸತ್ಯೇನ ಅಧಿವದಿ. ಸತ್ಯವನ್ನು ತಿಳಿದು ಮಾತಾಡುವ ಎಲ್ಲರಿಗಿಂತ ದೊಡ್ಡ. ಅದಕ್ಕೆ ನಾರದರು ಹೇಳ್ತಾರೆ, ಸೋಹಂ ಸತ್ಯೇನ ಅಧಿವದಾನಿ, ಹಾಗಾಗಿ ನಾನು ಸತ್ಯವನ್ನೇ ಸರ್ವಶ್ರೇಷ್ಠ ಅಂತ ಹೇಳ್ತೀನಿ. ನೀವು ಹೇಳಿದನ್ನ ಹಾಗೆ ಹೇಳಲೇ ನಾನು ಅಂದ್ರೆ ಸತ್ಯ ಸರ್ವಶ್ರೇಷ್ಠ ಅಂತ ಶ್ರೇಷ್ಠ ಅಂತ ಹೇಳ್ಬೇಕಾಗಿದ್ದರೆ ಸತ್ಯ ಅಂದ್ರೆ ಏನು ಗೊತ್ತಾಗಬೇಕು, ಗೊತ್ತಾಗದೆ ಕೊಡಬೇಕು. ಸತ್ಯಂದ್ವೇ ವಿಜಿಜ್ಞಾಸಿತವ್ಯಂ, ಸತ್ಯ ಅಂದ್ರೆ ಏನು ಗೊತ್ತಾಗಬೇಕು. ಮಹಾಭಾರತದಲ್ಲಿ ಒಂದು ಮಾತಿದೆ, ಸತ್ಯಸ್ಯ ವಚನ ಶ್ರೇಯ ಸತ್ಯ ಜ್ಞಾನ ದುಷ್ಕರ, ಧರ್ಮಸ್ಯ ವಚನ ಶ್ರೇಯ ಧರ್ಮ ಜ್ಞಾನ ದುಷ್ಕರ. ಸತ್ಯ ಹೇಳೋದು ಬಹಳ ಒಳ್ಳೆಯದು, ಆದ್ರೆ ಸತ್ಯ ಆದ್ರೆ ಏನು ತಿಳ್ಕೊಳ್ಳೋದು ಕಷ್ಟ, ತಿಳ್ಕೊಂಡ್ರೆ ತಾನೆ ಹೇಳೋದು. ಹಾಗೆ ಧರ್ಮ ಆಚರಿಸುವುದು ಬಹಳ ಒಳ್ಳೆಯದು, ಆದ್ರೆ ಧರ್ಮ ಅಂದ್ರೆ ಏನು ತಿಳ್ಕೊಳ್ಳೋದು ಕಷ್ಟ. ಧರ್ಮ ಅಂದ್ರೆ ಏನು ಗೊತ್ತಾಗದೆ ಧರ್ಮ ಆಚರಿಸುತ್ತೆ. ನಾವು ಏನು ಆಚರಿಸ್ತೇವೆ ಅದು ನಾವು ಧರ್ಮ ಅಂತ ತಿಳ್ಕೊಂಡದ್ದು ಧರ್ಮ ಆಗಿರಬೇಕಾಗಿಲ್ಲ. ನಾವು ಧರ್ಮ ಅಂತ ತಿಳ್ಕೊಂಡದ್ದು ಕಲಿಸಿದ್ದು ಕೂಡ ನಮಗೆ ಧರ್ಮ ಆಗ್ಬಿಡುತ್ತಲ್ಲ. ನಮ್ಮ ಭ್ರಮೆಯೇ ನಮ್ಮ ಬದುಕಿಗೆ ಮಾನದಂಡ. ಸತ್ಯ ಅಲ್ಲ ಸತ್ಯದ ಭ್ರಮೆ, ಧರ್ಮ ಅಲ್ಲ ಧರ್ಮದ ಭ್ರಮೆಯೂ ಆಗಬಹುದು. ಅದರಿಂದ ಸತ್ಯ ಯಾವುದು ಅಂತ ತಿಳ್ಕೊಳ್ಳುವುದು ಬಹಳ ಕಷ್ಟ. ಸಾಮಾನ್ಯ ಸತ್ಯವನ್ನೇ ತಿಳ್ಕೊಳ್ಳುವುದು ಕಷ್ಟ, ಲೋಕದ ಸತ್ಯವನ್ನೇ. ಯಾಕೆಂದ್ರೆ ಸತ್ಯ ಇರುವುದು ಒಂದು ಕಾಣುವುದು ಅಂತಾರೆ, ಇರುತ್ತೆ ಎಲ್ಲಕ್ಕೆ ಮೂಲಭೂತವಾಗಿರ್ತಕ್ಕಂತಹ ಸತ್ಯಕ್ಕೆ ಸತ್ಯನಾದ ಭಗವಂತನನ್ನು ತಿಳಿಯುವುದಂತ ಬಹಳ ಕಷ್ಟವ. ಅದರಲ್ಲಿ ಎರಡರ್ಥ, ಸತ್ಯಕ್ಕೆ ವಚನ ಮುಚ್ಚನೆಯ ಇದ್ದಂತಿದ್ದಾಗಿ ಹೇಳುವುದು ಒಳ್ಳೆಯದು, ಯಾವುದು ಸತ್ಯ ತಿಳ್ಕೊಳ್ಳುವುದು ಕಷ್ಟ. ಎರಡನೇ, ಸತ್ಯಸ್ಯ ಎಲ್ಲಕ್ಕಿಂತಲ ಮೂಲಭೂತರಾದಂತಹ ಸತ್ಯ ಭಗವಂತ, ಅವನ ಬಗ್ಗೆ ಹೇಳೋದೇನೋ ಒಳ್ಳೇದು, ಅದನ್ನು ತಿಳ್ಕೊಳ್ಳುವುದು ಕಷ್ಟ. ತಿಳಿಯದೇ ಹೇಳೋದು ಮಾಡಿದ್ರು, ತಿಳಿದು ಹೇಳೋದು ಮಾಡ. ಹಾಗೆ ಧರ್ಮಸ್ಯ ಚರಣ, ಧರ್ಮದ ಆಚರಣೆ ಒಳ್ಳೆಯದು, ಬಹಳ ಒಳ್ಳೆಯದು. ಧರ್ಮಚರ ಹೇಳುತ್ತೆ, ಸತ್ಯ ಪದ ಹೇಳುತ್ತೆ. ಆದರೆ ಧರ್ಮವನ್ನು ಆಚರಿಸಬೇಕಾಗಿದ್ದರೆ ಯಾವುದು ಧರ್ಮ ಹೌದು ಯಾವುದು ಧರ್ಮ ಅಲ್ಲ ಇದು ಗೊತ್ತಾಗುತ್ತದೆ. ಅದೇ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ. ಧರ್ಮಜ್ಞಾನ ದುಷ್ಕರ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಗೊತ್ತಾಗೋದು ಬಹಳ ಕಷ್ಟ. ಧರ್ಮಸ್ಯ ತತ್ವ ನಿಹಿತ ಮುಖಾಯ, ಧರ್ಮ ಅನ್ನುವುದು ಬಹಳ ಮುಂದಿನ ಸಂಗತಿ, ಅದು ಯಾರಿಗೂ ಸುಲಭವಾಗಿ ತಿಳಿಯುವಂಥದ್ದಲ್ಲ. ಮೇಲೆ ನೋಟಕ್ಕೆ ಕಾಣುವ ಧರ್ಮ ಧರ್ಮವೇ ಆಗಿರಬೇಕಾಗಿಲ್ಲ, ಧರ್ಮದಂತೆ ಕಾಣುವುದು. ಧರ್ಮೋಪಸ್ವ ಧರ್ಮೋ ಯಹ ಉಪಧರ್ಮ ಸಹಿತ ಅಂತ ಆಚಾರ್ಯರು ಭಾಗವತಾಚಾರ್ಯರು ಹೇಳ್ತಾರೆ. ಸಾಮಾನ್ಯ ಎಲ್ಲರೂ ಕೂಡ ಆಚರಿಸುವುದು ಉಪಧರ್ಮವನ್ನು. ಉಪಧರ್ಮ ಅಂದ್ರೆ ಏನು? ಉಪಧರ್ಮ ಅಂದ್ರೆ ಧರ್ಮೋಪಸ್ವ ಧರ್ಮೋ ಯಹ, ಧರ್ಮದಂತೆ ಕಾಣುವ ಅಧರ್ಮ. ನೋಟಕ್ಕೆ ಧರ್ಮದ ಹಾಗೆ ಕಾಣುತ್ತೆ, ಆಹಾ ಇದನ್ನು ಧಾರ್ಮಿಕರು ಒಳ್ಳೆ ಧರ್ಮಾಚರಣೆ ಮಾಡ್ತಾರೆ ಅಂತ ಜನ ಹೇಳುವ ಹಾಗೆ ಇರ್ತದೆ, ಆದರೆ ಒಳಗಿನಿಂದ ಧರ್ಮ ಇರೋದಿಲ್ಲ. ಯಾಕೆ, ಏನು ಸಮಸ್ಯೆ, ಇದು ಧರ್ಮ ಇದು ಧರ್ಮ ಅನ್ನೋದನ್ನು ಸ್ಪಷ್ಟವಾಗಿ ಕಾಣಲಿಕ್ಕೆ ಬರುವುದಿಲ್ವಾ? ಬರುವುದಿಲ್ಲ. ಧರ್ಮ ಅನ್ನೋದು ಕಣ್ಣಿಗೆ ಕಾಣುವ ಸಂಗತಿಯಲ್ಲ. ಧರ್ಮದಂತೆ ನಡೆಯುವ ನಡೆ ಕಣ್ಣಿಗೆ ಕಾಣುತ್ತಲ್ವಾ ಅಂತ ಹೇಳ್ಬೋದು. ನಡೆ ಧರ್ಮ ಅಲ್ಲ. ನಾವು ಈಗ ತಪ್ಪಿರುವುದೇ ಅಲ್ಲಿ, ಆ ನಡೆಯಲ್ಲೇ ಧರ್ಮ ಅಂತ ತಿಳ್ಕೊಂಡು ತಪ್ಪಿರುವುದು. ಧರ್ಮ ಅನ್ನೋದು ನಡೆಯ ಹಿಂದೆ ಇರುವ ಭಾವ, ಹೊರತು ನಡೆ ಅಲ್ಲ. ಯಾಕೆಂದ್ರೆ ನಡೆಯಲ್ಲಿ ಇವಾಗ ನಾನು ಶ್ರದ್ಧೆಯಿಂದಲೂ ಒಂದು ಕರ್ಮವನ್ನು ಮಾಡುದು, ದಾನ ಕೊಡುವುದು ಒಂದು ದಾನ, ದಾನ ಕೊಡುವುದು ಧರ್ಮ ಅಲ್ವಾ ಇನ್ನೊಬ್ಬರಿಗೆ? ಹೌದು. ಆದರೆ ದಾನ ಕೊಡುವುದು ಆಗಬೇಕಾಗಿಲ್ಲ. ಕೃಷ್ಣ ಹೇಳ್ತಾನೆ ತಾಮಸ ದಾನ ಅಂತ ಇದೆ ಅಂತ ಹೇಳ್ತಾನೆ. ಅದು ಧರ್ಮದಲ್ಲಿ ತಾಮಸ ಮುಕ್ತ ಇರ್ತದೆ. ಯಾವಾಗ ಅದು ಧರ್ಮ ಆಗುತ್ತೆ? ನನ್ನ ಹತ್ರ ಇರುವುದಲ್ಲ, ನಾನು ನನ್ನ ನಾಲ್ಕು ಜನರಿಗೆ ಹೆಚ್ಚಿ ಭಗವಂತ ನನಗೆ ಕೊಟ್ಟದ್ದನ್ನ ನಾನು ನಾಲ್ಕು ಜನರಲ್ಲಿ ಹೆಚ್ಚಿ ಬದುಕಬೇಕು ಅನ್ನುವಂತಹ ಎಚ್ಚರದಿಂದ ಕರ್ತವ್ಯ ಪಡೆ ಕರ್ತವ್ಯ ಪ್ರಜ್ಞೆಯಿಂದ ಕೊಟ್ರೆ ಅದು ಧರ್ಮ. ನಾನು ಇದನ್ನ ಕೊಟ್ಟು ನಾಳೆ ಪೇಪರ್ನಲ್ಲಿ ಸುದ್ದಿ ಹಾಕಿಸಿ ದೊಡ್ಡ ದಾನಿ ಅಂತ ಖ್ಯಾತಿ ಪಡಿಬೇಕು ಅನ್ನೋ ಭಾವನೆಯಿಂದ ಕೊಟ್ಟರೆ ಅದು ಅಧರ್ಮ ಆಗುತ್ತೆ. ಹಾಗಾದ್ರೆ ಒಂದೇ ಕ್ರಿಯೆ ಕರ್ಮವೂ ಆಗಬಹುದು ಅಧರ್ಮವೂ ಆಗಬಹುದು. ಹೇಗೆ? ಅದರ ಹಿಂದೆ ಇರುವ ಭಾವದಿಂದ ಅದು ಕಾಣುತ್ತಾ ಕರ್ಮದಿಂದ. ಆದ್ರಿಂದ ಒಂದು ಕ್ರಿಯೆ ಕರ್ಮವೋ ಅಧರ್ಮವೋ ಅನ್ನುವುದು ಅವನ ಆಚರಣೆಗೆ ಸಂಬಂಧಪಟ್ಟದ್ದಲ್ಲ, ಆಚರಣೆಯ ಹಿಂದೆ ಇರುವ ಪ್ರಾಮಾಣಿಕತೆಗೆ ಸಂಬಂಧಪಟ್ಟ. ಶುದ್ಧ ಭಾವದಿಂದ ಕೊಟ್ಟರೆ ಧರ್ಮ, ಅಶುದ್ಧ ಭಾವದಿಂದ ಕೊಟ್ಟರೆ ಅಧರ್ಮ. ದುರ್ಯೋಧನನು ಕೂಡ ಧರ್ಮಾಚರಣೆ ಮಾಡಿದ್ದಾನೆ, ಬೇಕಾದಷ್ಟು ಯಜ್ಞ ಯಾಗ ಮಾಡಿದ್ದಾನೆ, ಪೌಂಡರೀಕ ಯಾಗ ಮಾಡಿದ್ದಾನೆ. ಪೌಂಡರೀಕ ಯಾಗ ಮಾಡಿದ್ದು ಯಾಕೆ? ಪಾಂಡವರು ರಾಜಸೀಯ ಯಾಗ ಮಾಡಿ ಬಹಳ ಪ್ರಸಿದ್ಧಿ ಪಡೆದ್ರಲ್ಲ, ಅವನ್ನ ಯಾಗೋ ಕಾಡಿ ಕಳಿಸಿ ಇನ್ನು ಮಾಡಿದ್ದಲ್ಲ. ಅವನು ಯಾರೋ ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿಸ್ತಾರೆ, ಪಕ್ಕದ ಮನೆಯವರು ಒಂದು ಮನೆಯಲ್ಲಿ ಮಾಡಿದ್ದಕ್ಕಿಂತ ಜಾಸ್ತಿ ಗಟ್ಟು ಮಾಡಬೇಕು, ದೇವರು ಪ್ರೀತಿ ಆಗಬೇಕು ಅಂತ. ಪಕ್ಕದ ಮನೆಯವರು ಮಾಡಿದ್ದಕ್ಕಿಂತ ಹೆಚ್ಚು ಜನರು ಹೇಳಿ ಅವ್ರು ಎಷ್ಟು ಲಕ್ಷ ಕೊಟ್ಟಿದ್ದಾರೆ, 5-5 ರೂಪಾಯಿ 10 ರೂಪಾಯಿ ಕೊಡಿ. ಯಾಕಂದ್ರೆ ಅವರು ಮಾಡಿದ್ದು ಬಿದ್ದೋಗ್ಬೇಕು, ಅಷ್ಟು ಪಾಪ್ಯುಲರ್ ಆಗಬೇಕು ನಮ್ಮ ಕಾರ್ಯಕ್ರಮ ಅಂತ. ಅವರು ದೇವರ ಪ್ರೀತಿ ಆಗಬೇಕು ಅಂತ ನೋಡೋದೇ ಅಲ್ಲ, ಅವರಕ್ಕಿಂತ ಹೆಚ್ಚು ಚೆನ್ನಾಗಿ ಆಗಬೇಕು, ಅವರಿಗಿಂತ ಹೆಚ್ಚು ಇದು ಅಸೂಯೆ ಅಂತ ಮಾಡಿ. ಕರ್ಮ ಆದಂತ ಮೇಲೆ ನೋಟಕ್ಕೆ ಅವರಿಗಿಂತ ಒಳ್ಳೆ ಮನೆಯಲ್ಲ, ಯಾಕಂದ್ರೆ ಅವರು 5 ರೂಪಾಯಿ 10 ರೂಪಾಯಿ ದೊಡ್ಡದಾನ. ಆದರೆ ಇದು ನಮ್ಮ ಮಾಡಬಹುದು, 10 ರೂಪಾಯಿ ಕೊಟ್ಟದ್ದು ಅವರಿಗೆ ಅವಮಾನ ಮಾಡಬೇಕು ಅಂತ, ದೇವರಿಗೆ ಪ್ರೀತಿ ಆಗಬೇಕು ಅಂತಲ್ಲ, ಪಾಪ ಕೊಟ್ಟಂತಹ ಬ್ರಾಹ್ಮಣರಿಗೆ ಉಪಕಾರ ಆಗಬೇಕು ಅಲ್ಲ, ಅವರಿಗೆ ಅವಮಾನ ಆಗಬೇಕು ನಾನು ಪಾಪಕಾರ ಆಗಬೇಕು. ಅಂದ್ರೆ ಹಿಂದೆ ಇರುವುದು ದುಷ್ಟ ಭಾವ ಅಧರ್ಮ. ಅದರಿಂದ ಅವರು ಮಾಡಿದ ಅನ್ನದಾನ ಇವರಿಗಿಂತ ಚೆನ್ನ ಅಡಿಗೆ ಮಾಡಿಸಿದ್ದಾರೆ, ಇವರಿಗಿಂತ ಹೆಚ್ಚು ಭಕ್ಷ ಮಾಡಿಸಿದ್ದಾರೆ, ಇವರಿಗೆ ದಕ್ಷಿಣ ಕೊಟ್ಟಿದ್ದಾರೆ, ಅದರ ಅಧರ್ಮ. ಯಾಕೆಂದ್ರೆ ಕ್ರಿಯೆ ಧರ್ಮ ಅಲ್ಲ, ಕ್ರಿಯೆ ಹಿಂದಿರ್ತಕ್ಕಂಥ ಭಾವಶುದ್ಧಿ ಧರ್ಮ. ಈಗ ನಮ್ಮಲ್ಲಿ ಕ್ರಿಯೆಯೇ ಧರ್ಮವಾಗಿಯೇ ನಡೆದು ಧರ್ಮದಂತೆ ಕಾಣುವ ಅಧರ್ಮವೇ ಆಳ್ತಾ ಇದೆ ಅಂತ. ಧರ್ಮೋ ಮಮಸ್ತು ಅಧರ್ಮೋ ಯಹ ಉಪಧರ್ಮ ಅಂತ. ಉಪಧರ್ಮ ಅಂತ ಹೇಳಿದ್ರು ಆಚಾರ್ಯರು. ಇದು ಎಲ್ಲಿಯೂ ಕೋಶದಲ್ಲಿ ಇಲ್ಲ, ಇದು ಆಚಾರ್ಯ ಕೋಶ. ಆಚಾರ್ಯ ಇದನ್ನು ಕೋಟ್ ಮಾಡಿದ್ರು, ಧರ್ಮದಂತೆ ಕಾಣುವ ಅಧರ್ಮ. ನಾವೆಲ್ಲ ಇವತ್ತು ಆಚರಿಸುವುದು ಧರ್ಮವನ್ನಲ್ಲ, ಧರ್ಮದಂತೆ ಕಾಣುವ ಅಧರ್ಮವನ್ನು ಉಂಟಾಗುವುದು. ಆದ್ರಿಂದ ಧರ್ಮಸ್ಯ ಚರಣ ಶ್ರೇಯ, ಧರ್ಮಾಚರಿಸುವುದು ಒಳ್ಳೆಯದು. ಅದ್ರ ಧರ್ಮ ಯಾವುದು ಅಂತ ಗೊತ್ತಾಗುವುದು ಬಹಳ ಕಷ್ಟ. ಧರ್ಮದಂತೆ ಕಾಣುವ ಅಧರ್ಮವನ್ನೇ ಧರ್ಮ ಅಂತ ಮುಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಇವತ್ತು ನಾವು ನೋಡ್ತಾ ಇದ್ದೀವಿ, ಇದಕ್ಕಿಂತ ಮುಖ್ಯವಾಗಿ ಧರ್ಮ ಅಂದ್ರೆ ಈಗ ಸತ್ಯ ಅಂದ್ರೆ ಭಗವಂತನು ಎಲ್ಲಕ್ಕಿಂತ ಮೂಲ ಧರ್ಮ ಯಾರು? ಧರ್ಮ ಧಾರಕತ್ವ ಭಗವಾನ್ ಧರ್ಮ ಅಂತ ಧರ್ಮೋ ಭಗವಾನ್ ಧಾರಯತಿ ಧರ್ಮ ಧಾರಣಾ ಧರ್ಮ ಉಚ್ಯತೆ ಧರ್ಮೋ ಧಾರಯತೆ ಪ್ರಜಾ ಎಲ್ಲದರ ಧಾರಕ ಶಕ್ತಿಯಾಗಿರತಕ್ಕಂಥ ಭಗವಂತ ಧರ್ಮ. ಆದ್ರಿಂದ ಧರ್ಮಜ್ಞಾನದ್ದು ದುಷ್ಕರ ಭಗವಂತನನ್ನು ತಿಳಿದೇ ಇದ್ದವರು ಧರ್ಮ ಮಾಡಲಿಕ್ಕೆ ಬರುತ್ತದೆ, ಯಾಕಂದ್ರೆ ಯಾವುದು ಭಗವಂತ ನೀತಿಕರ ಯಾವುದಲ್ಲ ಅನ್ನೋದೇ ಗೊತ್ತಿಲ್ಲ. ಆದ್ರಿಂದ ಧರ್ಮ ಮಾಡುವುದು ಕಷ್ಟ, ಧರ್ಮವನ್ನು ತಿಳಿಯೋದು ಕಷ್ಟ, ಆದ್ರಿಂದ ಧರ್ಮ ಮಾಡುವುದು ಕಷ್ಟ. ಸತ್ಯವನ್ನು ತಿಳಿಯೋದು ಕಷ್ಟ, ಆದ್ರೆ ಯಾವುದು ಭಗವಂತನ ಚಿತ್ತಕ್ಕೆ ಭಗವಂತನ ಅರಿವು ಇಲ್ಲದೆ ಎಂದವರು ಸತ್ಯ ಹೇಳಿ ಆಗುವುದಿಲ್ಲ. ಅವರು ಚಿತ್ತಕ್ಕೆ ಬರದೆ ಇದ್ದಂತಿದ್ದ ಹಾಗೆ ಮಾತಾಡಿದ ಮಾತು ಸತ್ಯವೂ ಆಗುವುದಿಲ್ಲ. ಯಾವುದು ಭಗವಂತನ ಚಿತ್ತಕ್ಕೆ ಬರುವಂತಹ ಮಾತೋ ಅದು ಸತ್ಯ. ಅದು ಗೊತ್ತಾಗಬೇಕಾದ್ರೆ ಭಗವಂತನ ಅರಿವು ಇರಬೇಕು. ಭಗವಂತನ ಎಚ್ಚರಿಕೆ ಇದ್ದವರಿಗೆ ದೇವರ ಚಿತ್ತಕ್ಕೆ ಬರುವಂತಹ ಮಾತು ಆಗುವುದು ಹೇಗೆ? ಭಗವಂತನ ಅರಿವು ಇದ್ದವರು ಭಗವಂತನ ಚಿತ್ತಕ್ಕೆ ಬರುವಂತಹ ಕರ್ಮಾಚರಿಸುವುದು ಹೇಗೆ? ಹಾಗಾಗಿ ಸತ್ಯ ಆಡಬೇಕು ಅವರು. ಅಂದರೆ ಸತ್ಯದ ಕುರಿತು ಆಡಬೇಕಾಗಿದ್ದರೆ ಸತ್ಯವನ್ನು ಆಡುವುದಲ್ಲ, ಸತ್ಯವನ್ನು ಕುರಿತು ಆಡುವುದು. ಸತ್ಯದ ಬಗ್ಗೆ ಮಾತಾಡಬೇಕಾಗಿದ್ದರೆ ನಾನು ಹೇಳಿದ್ದು ಸತ್ಯ, ನೀವು ಹೇಳಿದ ಸತ್ಯ, ಇದು ಸತ್ಯದ ಬಗ್ಗೆ ವಾದ. ಯಾವುದು ಸತ್ಯ? ಇದು ಸತ್ಯದ ಬಗ್ಗೆ ಆಡುವ ಮಾತು ಸತ್ಯವಾದ. ಸತ್ಯ ಯಾವುದು, ಸತ್ಯ ಯಾವುದಲ್ಲ ಅಂತ, ಯಾವುದು ಸತ್ಯ ಹೌದು ಯಾವುದು ಸತ್ಯ ಅಲ್ಲ ಅಂತ ಗೊತ್ತಾಗಬೇಕಾಗಿದ್ದರೆ ಸತ್ಯಸ್ಯ ಸತ್ಯನಾದ ಭಗವಂತನ ಅರಿವು ಬೇಕು. ಅದರಿಂದ ನಾನು ಹೇಳಿದ್ದು ಸತ್ಯಂದ್ರೆಯೋ ವಿಜಿಜ್ಞಾಸಿತವೆಯೋ, ಸತ್ಯ ಅಂದ್ರೆ ಏನು, ನಿಜವಾದ ಸತ್ಯ ಅಂದ್ರೆ ಏನು, ಅಲ್ಲಿದ್ದಂತೆ ವಿಚಾರ ಮಾಡಬೇಕಪ್ಪ. ಅಲ್ಲದೆ ಬರೇ ಸತ್ಯವಾದ ನಾವು ಸತ್ಯವಾದಿಗಳು ಸತ್ಯವಾದಿಗಳು ಹೇಳಿದಾಗಲ್ಲ. ಸತ್ಯ ಅಂದ್ರೆ ಏನು? ಯಾಕೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಸತ್ಯ ಅನ್ನೋದು ಭಗವಂತನ ಅಸಾಧಾರಣ ನಾಮ, ಅಸಾಧಾರಣ ಲಕ್ಷಣವಾಗಿ ಹೇಳಿದ್ದಾರೆ ಅಲ್ಲಿ. ಸತ್ಯಂ ಜ್ಞಾನಂ ಅನಂತಂ, ಅನಂತತ್ವ ಬ್ರಹ್ಮನ ಲಕ್ಷಣ. ಮತ್ತೆ ಯಾರು ಅನಂತರಿಲ್ಲ ಭಗವಂತ ಒಬ್ಬನ ಕಾಲತಃ ದೇಶತಃ ಗುಣತಃ ಅನಂತನಾದ ಭಗವಂತ. ಆದ್ರಿಂದ ತ್ರಿವಿಧ ಅನಂತ್ಯವುಳ್ಳ ಒಂದು ಬ್ರಹ್ಮ, ಇದು ಅಸಾಧಾರಣ ಲಕ್ಷಣ. ಅದರಲ್ಲಿ ಕಾಲದೇಶಗಳಿಂದ ಅನಂತ್ಯ ಲಕ್ಷ್ಮೀ ದೇವಿಗೂ ಇದೆ, ಆದರೆ ಕಾಲದೇಶ ಗುಣಗಳಿಂದ ಅನಂತ್ಯ ಭಗವಂತನಿಗೆ ಒಬ್ಬನಿಗೆ. ತ್ರಿವಿಧ ಅನಂತ್ಯ ಯಾರಿಗಿದೆಯೋ ಆಮೇಲೆ ಜ್ಞಾನ, ಜ್ಞಾನ ಅಂದ್ರೆ ಪೂರ್ಣ ಜ್ಞಾನ, ಪರಿಪೂರ್ಣ ಜ್ಞಾನ ಯಾರಲ್ಲಿದೆಯೋ, ಸರ್ವಜ್ಞ ಯಾರೋ. ಪೂರ್ಣ ಜ್ಞಾನ ಅನ್ನೋದು ಎಲ್ಲರೂ ಅಪೂರ್ಣ ಜ್ಞಾನ. ಭಗವಂತನ ಜಗತ್ತಿನ ವಿಷಯದಲ್ಲಿ ಪೂರ್ಣ ಜ್ಞಾನ ಇದ್ದರೂ ಕೂಡ ವಾಯುದೇವರಿಗೆ ಬ್ರಹ್ಮದೇವರಿಗೆ ಭಗವಂತನ ವಿಷಯದಲ್ಲಿ ಪೂರ್ಣ ಜ್ಞಾನ ಇಲ್ಲ. ವಾಯುದೇವರಿಗೆ ಬ್ರಹ್ಮದೇವರಿಗೆ ಜಗತ್ತಿನ ವಿಷಯದಲ್ಲಿ ಪೂರ್ಣ ಜ್ಞಾನ ಕೂಡ ಯಾವಾಗಲೂ ಇರೋಲ್ಲ. ಆಲೋಚನೆ ಸರ್ವಶ್ರೀ, ಮೈಂಡ್ ಟ್ಯೂನ್ ಮಾಡಬೇಕು. ಆಲೋಚನೆ ಮಾಡಿದ್ರೆ ಮಾಡಿ ಲಕ್ಷ್ಮೀ ಹಾಗಲ್ಲ. ಅನಾಲೋಚನೆ ಸರ್ವಶ್ರೀ, ಆಲೋಚನೆ ಮಾಡದೆಯೇ ಸಮಸ್ತ ಜಗತ್ತಿನ ಸರ್ವ ವಿಷಯಗಳು ಸದಾ ಸ್ಫುರಣವಾಗ್ತಾ ಇದ್ದರೂ ಕೂಡ ಭಗವಂತನ ಮುಂದೆ ಒಪ್ಪುವುದು. ಅದರಿಂದ ಎಲ್ಲರೂ ಅಜ್ಞಾನಿಗಳು. ಭಗವಂತನೊಬ್ಬನೇ ಜ್ಞಾನ ಸ್ವರೂಪ, ಪೂರ್ಣ ಜ್ಞಾನ ಸ್ವರೂಪ, ಅದು ಒಂದು ಲಕ್ಷಣ. ಹಾಗೆ ಸತ್ಯ ಅನ್ನೋದು ಭಗವಂತನ ಅಸಾಧಾರಣ ಲಕ್ಷಣ ಅಂತ ಹೇಳ್ತಿದ್ದಾರೆ. ಯಾರು ಸತ್ಯವೋ ಅವರು ಭಗವಂತ. ಹಾಗಾದರೆ ಈ ಸತ್ಯ ಅಂದ್ರೆ ಏನು? ಅದು ಭಗವಂತರಲ್ಲಿ ಅಸಾಧಾರಣವಾಗಿರಬೇಕು. ಎಲ್ಲರಲ್ಲಿಯೂ ಅನ್ವಯವಾಗುವ ಸತ್ಯ ಅಲ್ಲ ಲಕ್ಷಣ ಸತ್ಯ. ಆದರೆ ಭಾಗವತ ಕಾಮ್ನಾಶ್ರೇಣ ಸದಾ ನಿರಂತ ಕುಹಕಂ ಸತ್ಯಂ ವರಂ ಧೀಮಹಿ. ಕೃಷ್ಣ ಅವತಾರ ಮಾಡುವಾಗ ಗರ್ಭದಲ್ಲಿ ಇರತಕ್ಕಂತಹ ಭಗವಂತನ ರೂಪವನ್ನು ಸ್ತೋತ್ರ ಮಾಡಿದಾಗ ದೇವತೆಗಳು ಸತ್ಯಾತ್ ಸತ್ಯಸ್ಯ ಸತ್ಯಂ ಉತ ಸತ್ಯ ಸತ್ಯಂ ಸತ್ಯಾತ್ಮಕಂ ತ್ವಾಂ ಶರಣಂ ಪರ್ವತ್ನಾ. ಭಾಗವತ ದೇವತೆಗಳು ಭಗವಂತನನ್ನು ಸ್ತೋತ್ರ ಮಾಡುವಾಗ ಎಲ್ಲ ನೀನು ಸತ್ಯ ನೀನು ಸತ್ಯ ನೀನು ಸತ್ಯ ಅಂತ ಸತ್ಯಂಬರಂ ಧೀಮಹಿ ಅಂತ ಭಾಗವತದ ಪ್ರಾರಂಭದಲ್ಲೇ ಭಗವಂತನ ಸ್ತೋತ್ರ ಮಾಡುವಾಗ ಸತ್ಯನಾಮಕರಾದ ಭಗವಂತನನ್ನು ಸ್ತೋತ್ರ ಮಾಡ್ತೇವೆ ಅಂತ ಸ್ತೋತ್ರ ಮಾಡೋಣ ಅಂತ. ಅದೇ ಸತ್ಯ ಆದರೆ ಏನು ಇದನ್ನ ಅದು ತಿಳ್ಕೋಬೇಕಪ್ಪ. ನಮಗೆ ಸತ್ಯ ಆದರೆ ಏನು? ಸತ್ಯ ಆದರೆ ನಮಗೆ ಗೊತ್ತಿರುವ ಸತ್ಯ ಅಲ್ಲ, ಅದಕ್ಕಿಂತ ದೊಡ್ಡ ಸತ್ಯ ಇಲ್ವಾ? ಹೀಗೆ ಹೋಗಬೇಕು. ಅಲ್ಲಕ್ಕಿಂತ ದೊಡ್ಡ ಸತ್ಯ ಯಾವುದು? ಅದು ಸತ್ಯತ್ವೇವ ವಿಜ್ಞಾಸ. ಸತ್ಯದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸತ್ಯ ಯಾವುದು ಅನ್ನೋಲ್ಲಿ ಹೋಗಬೇಕು. ಎಲ್ಲಕ್ಕಿಂತ ದೊಡ್ಡ ಸತ್ಯ ಯಾವುದು? ಅದಕ್ಕೆ ಸತ್ಯಂ ಭಗವೋ ವಿಜಿಜ್ಞಾಸ. ಆಯ್ತು, ಆಗ ಸತ್ಯದ ಬಗ್ಗೆ ಹೇಳಿದ್ರೆ ಅದನ್ನು ಕೇಳೋಣ. ಸತ್ಯ ಅಂದ್ರೆ ಏನು ತಿಳ್ಕೊಂಡು ಎಲ್ಲಕ್ಕಿಂತ ದೊಡ್ಡ ಸತ್ಯ ಯಾವುದು? ಎಲ್ಲಕ್ಕಿಂತ ದೊಡ್ಡ ಸತ್ಯ ಯಾವುದು ಗೊತ್ತಾಗಬೇಕಾಗಿದ್ರೆ ಮೊದಲು ವಿಜ್ಞಾನ ಗೊತ್ತಾಗುತ್ತೆ. ವಿಜ್ಞಾನ ಏನು? ಯದಾದ್ರೆ ವಿಜ್ಞಾನ ಅತಿ ದೊಡ್ಡ ಸತ್ಯ ಬರುತ್ತೆ. ವಿಜ್ಞಾನ ಅಂದ್ರೆ ಏನು? ಸತ್ಯಸ್ಯ ವಿವೇಚನಾದಿ ವಿಜ್ಞಾನ ಮುಂದೆ ಆಚಾರ್ಯರು ವಿಜ್ಞಾನದ ದೇವತೆ ಉಪಾಸನೆ ಮಾಡಲಿಕ್ಕೆ ಹಿಂದೆ ಬಂದಾಗ ನಮಗೆ ವಿಜ್ಞಾನ ಅಂದ್ರೆ ಧ್ಯಾನ, ವಿಜ್ಞಾನದ ದೇವತೆ ಚಂದ್ರ, ಧ್ಯಾನದ ದೇವತೆ ವರುಣ. ಆ ಚಂದ್ರನಿಗೆ ವಿಜ್ಞಾನ ಅಂತ ಯಾಕೆ ಹೆಸರು ಅಂದ್ರೆ ಸತ್ಯಸ್ಯ ವಿವೇಚನ ಸತ್ಯಸ್ಯ ವಿಜ್ಞಾನ ವಿಧಿಕ್ಕಿಂತ ಅಂತ. ಯಾವುದು ಸತ್ಯ ಅನ್ನುವಂತಹ ತನ್ನ ವಿವೇಕ ಮಾಡಿ ವಿವೇಕದಿಂದ ತಿಳ್ಕೊಳ್ಳುವುದಕ್ಕೆ ವಿಜ್ಞಾನ. ಹಾಗಾದ್ರೆ ಸತ್ಯ ಗೊತ್ತಾಗಬೇಕಾದ್ರೆ ಯಾವುದು ಸತ್ಯ ಯಾವುದಲ್ಲ ಅನ್ನೋದನ್ನು ವಿವೇಚನೆ ಮಾಡತಕ್ಕಂಥ ಕೆಪಾಸಿಟಿ ಬೇಕು. ವಿವೇಕ ಪ್ರಜ್ಞೆ ಅದೇ ವಿಜ್ಞಾನ. ವಿಜ್ಞಾನ ಇಲ್ಲದೆ ಸತ್ಯ ತಿಳಿಯುವುದಿಲ್ಲಪ್ಪ. ಸತ್ಯ ತಿಳಿಯಬೇಕಾದ್ರೆ ಮೊದಲು ವಿಜ್ಞಾನ ಸುಧಿಸಬೇಕು. ವಿಜ್ಞಾನದಿಂದ ಸತ್ಯ ತಿಳಿದು ಬರುತ್ತೆ. ಅದಕ್ಕೆ ಮೊದಲು ಸತ್ಯ ತಿಳಿಯುವ ಮೊದಲು ವಿಜ್ಞಾನ ತಿಳಿದು. ವಿಜ್ಞಾನ ಅಂದ್ರೆ ಸತ್ಯದ ವಿವೇಕ, ಇದು ಸತ್ಯ ಹೌದು ಇದು ಅಲ್ಲ ಅಂತ. ಆ ಸತ್ಯ ಸತ್ಯದ ವಿವೇಕ ರೂಪವಾಗಿರ್ತಕ್ಕಂಥ ವಿಶಿಷ್ಟವಾದ ಜ್ಞಾನ ಹೊಂದಿದ್ದ ಅದು ಎಲ್ಲಿರುವುದು ವಿಜ್ಞಾನ. ಇದು ಸತ್ಯ ಇದು ಅಸತ್ಯ ಅನ್ನೋದು ನೂರಕ್ಕೆ ನೂರರಷ್ಟು ಕರಾರವಾದ ಜ್ಞಾನ ಇರುವುದರಲ್ಲಿ ಪೂರ್ತಿ ಯಥಾರ್ಥ ಜ್ಞಾನ ಸ್ವರೂಪ ನಡೆಸುವಂತರಲ್ಲಿ ಮಾತ್ರ. ಹಾಗಾಗಿ ಸತ್ಯ ತಿಳಿಯಬೇಕಾಗಿದ್ದರೆ ಭಗವಂತ ಸತ್ಯ ಅಂತ ಗೊತ್ತಾಗಬೇಕಾಗಿದ್ದರೆ ಭಗವಂತ ವಿಜ್ಞಾನ ಸ್ವರೂಪ ಅಂತ ಗೊತ್ತಾಗಬೇಕು. ಅವನು ಮಾತ್ರ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಸ್ಫೂರ್ತಿ ಗೊತ್ತಿದ್ದು ಅವನಿಗೆ. ನಮಗೆ ಸಂಕಲ್ಪ ಗೊತ್ತಿರೋದು ಅದರಿಂದ ನಮ್ಮ ತಿಳುವಳಿಕೆಯಲ್ಲಿ ಸತ್ಯ ಸುಳ್ಳಾಗಿರ್ಬೋದು ಸುಳ್ಳು ಸತ್ಯ ಆಗಿರ್ಬೋದು ಗ್ಯಾರಂಟಿ ಇಲ್ಲ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪೂರ್ಣ ಗೊತ್ತಿರುವವನು ವಿಜ್ಞಾನ ಸ್ವರೂಪ ಅಂತ ಗೊತ್ತು. ವಿಜ್ಞಾನ ಯಾವ ವಿಜ್ಞಾನಾದಿ ಅಥ ಸತ್ಯ ಪದತೆ ಅಂತ ಇದ್ದಂತಿದ್ದ ಹಾಗೆ ಸತ್ಯದ ಬಗ್ಗೆ ಮಾತಾಡಬೇಕಾಗಿದ್ದರೆ ಮೊದಲು ವಿಜ್ಞಾನವೇ ಸರಿಯಾದ ಅರಿವು ಸತ್ಯದ ಯಥಾರ್ಥವಾದ ಜ್ಞಾನವೇ. ಹೇಳ್ತಾರೆ ವಿಜಾನಂ ನಾ ವಿಜಾನಂ ವದತಿ ವಿಜಾನಂ ನಾ ವಿಜಾನಂ ಸತ್ಯಂ ವದತಿ ವಿಜಾನಂ ದೇವ ಸತ್ಯಂ ವದತಿ ವಿಜ್ಞಾನದ್ವೇವ ವಿಜಿಜ್ಞಾಸಿತವ್ಯವಿಧಿ. ಆದ್ದರಿಂದ ಯಾರಿಗೆ ವಿಜ್ಞಾನ ಇಲ್ಲವೋ ನಾ ವಿಜಾನಂ ಸತ್ಯಂ ವದತಿ ಒಂದು ಸತ್ಯ ಹೇಳಲಿಕ್ಕಾಗುವುದಿಲ್ಲ. ವಿಜ್ಞಾನ ವಿಜಾನಂದೇವ ಸತ್ಯ ವದತಿ ಮತ್ತು ಪುನಃ ಒತ್ತು ಕೊಡ್ತಾನೆ. ವಿಜ್ಞಾನ ಇಲ್ಲದವನಿಗೆ ಸತ್ಯ ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ವಿಜ್ಞಾನ ಇದ್ದವನು ಮಾತ್ರ ಸತ್ಯ ಹೇಳೋದು ಸಾಧ್ಯ. ಅಂದ್ರೆ ವಿಜ್ಞಾನ ಇಲ್ಲದೇವನಿಗೆ ತೆರೆದುಕೊಂಡ ಒಂದು ಸಮಸ್ಯೆ ಉಂಟು. ವಿಜ್ಞಾನ ಅಂದ್ರೆ ವಿಶಿಷ್ಯ ಯಾವುದು ಸತ್ಯ ಯಾವುದು ಸತ್ಯ ಎಂದು ವಿವೇಕ ಜ್ಞಾನ ಇಲ್ಲದೇವನಿಗೆ ಯಾವ ಸತ್ಯ ಅಂತ ಹೇಳಿ ಬರೋದಿಲ್ಲ. ಹೌದು ನಾವಿಜ್ಞಾನ ಸತ್ಯ ಅಂದ್ರೆ ಇದ್ದವನು ಹೇಳಬೇಕು ಅಂತ ನೀವೇ ನಾನು ಯಾವ ಸತ್ಯ ಯಾವ ಸುಳ್ಳು ಗೊತ್ತಿದ್ದವನು ಕೂಡ ಸುಳ್ಳು ಹೇಳಬಹುದು. ಮೋಸ ಮಾಡಬೇಕು ಅಂತ ಉದ್ದೇಶ ಇದ್ರೆ ಅದಕ್ಕೆ ಗೊತ್ತಿದ್ದವನು ಸತ್ಯವನ್ನೇ ಹೇಳುತ್ತಾನೆ ಅಂತ. ಸತ್ಯ ಹೇಳುವವರಿಗೆ ಗೊತ್ತಿದ್ದೇ ಇದೆ ಹಾಗೆ ವಿಜಾನ ದೇವ. ಗೊತ್ತಿದ್ದವನು ಮಾತ್ರವೇ ಸತ್ಯ ಹೇಳಬಲ್ಲ, ಗೊತ್ತಿದ್ದವನು ಸತ್ಯ ಮಾತ್ರ ಹೇಳ್ತಾನೆ ಅಂತ ಇದ್ದೇನೆ. ಆದ್ರೆ ಗೊತ್ತಿದ್ದವನು ಮಾತ್ರವೇ ಸತ್ಯ ಹೇಳಬಲ್ಲ ಅಂತ ಸ್ಟೇಟ್ಮೆಂಟ್ ಅಂತ ರೆಕ್ಟಿಫೈ ಮಾಡಿಕೊಂಡು ಹೋಗ್ತಾರೆ. ಆದ್ರಿಂದ ಗೊತ್ತಿಲ್ಲದೇ ಇದ್ದವನು ಸತ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿದ್ದವನು ಸತ್ಯ ಹೇಳಲೇಬೇಕು ನೀವಿಲ್ಲ, ಗೊತ್ತಿದ್ದವರೇ ಸತ್ಯ ಹೇಳುದು ನೀವು ವಿಜಾನದೇವ ಸತ್ಯ ಎಂಬುದನ್ನು. ಆದ್ರಿಂದ ನಿನಗೆ ಸತ್ಯ ಏನು ಗೊತ್ತಾಗಬೇಕಾಗಿದ್ದು ಮೊದಲು ವಿಜ್ಞಾನ ಬೇಕಪ್ಪ. ಹೌದಾ? ಹಾಗಾದ್ರೆ ನಮಗೆ ವಿಚಾರ ಮಾಡೋಣ. ವಿಜ್ಞಾನದ್ವೇವ ವಿಜಿಜ್ಞಾಸೆ ವಿಜ್ಞಾನ ಅದು ವಿಜಿಜ್ಞಾನದ್ವೇವ ವಿಜಿಜ್ಞಾಸ್ಯಂ. ಅದರಿಂದ ವಿಜ್ಞಾನ ತಿಳಿಯದೆ ಸತ್ಯ ತಿಳಿಯೋ ನಮ್ಮ ಆಯ್ತು. ವಿಜ್ಞಾನ ವಿಜಿಜ್ಞಾಸೆ ಅದು ವಿಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ. ಯಾವುದು ಸರಿ ಯಾವುದು ತಪ್ಪು ಅಂತ ವಿಚಾರ ಮಾಡ್ತಾರೆ ಮೊದಲು ತಿಳುವಳಿಕೆ ಇರಬೇಕಾದ್ರೆ ತಿಳುವಳಿಕೆಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಅದೇ ಬರುತ್ತೆ. ಅದೇ ವಿಜಾನ ತಿಳುವಳಿಕೆ ಇದ್ರೆ ತಿಳುವಳಿಕೆಯಲ್ಲಿ ಸರಿ ಯಾವುದು ತಪ್ಪು ಯಾವುದು ಮತ್ತೆ ತಿಳಿಯೋದು. ತಿಳುವಳಿಕೆಯಿಂದ ತಪ್ಪು ತಿಳೋ ಸರಿ ಹೇಳೋ ತಿಳುವಳಿಕೆ ಮೊದಲು ಬೇಸಿಕ್ ತಿಳುವಳಿಕೆ ಬೇಕಲ್ಲ ಅಂತ ಬರುತ್ತೆ. ಅದೇ ವಿಜಾನ ಒಂದು ವಸ್ತುವಿನ ತಿಳುವಳಿಕೆ ಇದ್ರೆ ಇದು ಸರಿ ತಿಳುವಳಿಕೆಯೋ ತಪ್ಪು ತಿಳುವಳಿಕೆಯೋ ಅನ್ನೋ ತಿಳುವಳಿಕೆ ಮತ್ತೆ ಅದರಿಂದ ಮೊದಲು ಜ್ಞಾನ ಜ್ಞಾನದಿಂದ ವಿಜ್ಞಾನ ಯದಾ ಮನುತೆ ಯದಾ ವೈ ಮನುತೆ ಅಥ ವಿಜಾನಾತಿ ನಾಮತ್ವ ಮತ್ತು ನಾಮತ್ವ ವಿಜಾನಾತಿ ಮತ್ತೆ ಮತ್ವೈವ ವಿಜಾನ ನಾಮತ್ವ ವಿಜಾನಾತಿ ತಿಳುವಳಿಕೆಯಲ್ಲದೆ ತಪ್ಪು ಇದು ಸರಿ ಇದು ತಪ್ಪು ತಿಳುವಳಿಕೆ ಬರೋದು ಸಾಧ್ಯ. ಒಂದು ವಸ್ತು ತಿಳಿದ ಮೇಲೆಯೇ ಅದು ತಿಳಿದದ್ದು ಸರಿಯೋ ತಪ್ಪು ಅನ್ನೋದು ತಿಳಿಯೋದು ಮೊದಲು ತಿಳಿಯೋದು ತಿಳಿದದ್ದು ಸರಿಯೋ ತಪ್ಪು ಅಂತ ಮತ್ತೆ ತಿಳಿಯೋದು ಅದಕ್ಕೆ ಮೊದಲು ಮತಿ ಅದರ ವಿಜ್ಞಾನ. ಎಷ್ಟು ಸೂಕ್ಷ್ಮವಾಗಿ ಒಳಗಿನ ಬೆಳವಣಿಗೆಗಳನ್ನು ಹೇಳ್ತಾರೆ ಇದೆಲ್ಲ ಎಳೆ ಎಳೆಯಾಗಿ ಅಂತರಂಗದ ಬೆಳವಣಿಗೆ ಇಂಟರ್ ಡೆವಲಪ್ಮೆಂಟ್. ಮೊದಲು ಒಂದು ವಸ್ತುವಿನ ಅರಿವು ಆ ಅರಿವು ಬಂದ ಮೇಲೆ ಒಂದು ತಿಳುವಳಿಕೆ ಬಂತು ಬಂದ ಮೇಲೆ ಆ ತಿಳುವಳಿಕೆ ಸರಿಯೋ ತಪ್ಪು ಅಂತ ಮತ್ತೆ ವಿಚಾರ ಮಾಡುತ್ತೇವೆ. ಇಲ್ಲದೇ ನಾವು ತಿಳ್ಕೊಂಡಲ್ಲಿ ನಿಂತು ಬಿಡ್ತೇನೆ. ಅದಕ್ಕೋಸ್ಕರವೇ ತದೇ ತದೇತದೃಷಿಣಾ ಉತ್ತಮ ತದಪ್ದೇಶ ಶ್ಲೋಕ. ಜ್ಞಾನಿಗಳು ಧ್ಯಾನ ಮಾಡ್ತಾರೆ, ಧ್ಯಾನದಿಂದ ಏನೇನೋ ಒಂದು ಅಂತರ್ದರ್ಶನ ಆಗುತ್ತೆ ಅಂತಂದ ತಿಳಿಯಿತು ಏನೋ ತಿಳಿಯಿತು ಒಳಗಿನಿಂದ ಧ್ಯಾನದಿಂದ ಎಚ್ಚರದಲ್ಲಿ ತಿಳಿಯದ್ದು ಹೊರಗಿನ ಪ್ರಪಂಚ ತಿಳಿಯದೆ ಎಂದದ್ದು ಅಂತರಂಗದಲ್ಲಿ ತಿಳಿಯಿತು. ತಿಳಿದ ಕೂಡಲೇ ತಿಳಿಯಿತು ಅಂತ ತಿಳ್ಕೊಳ್ಳೋದಿಲ್ಲ ಅವರು. ಆಮೇಲೆ ನನಗೆ ತಿಳಿದದ್ದು ಸರಿಯೋ ತಪ್ಪು ಅನ್ನೋದು ವಿಚಾರ. ಯಾಕೆ ನಮಗೆ ಧ್ಯಾನದಲ್ಲಿ ಕಾಣುತ್ತೆ ಕ್ರಮೆಯೇ ಇಲ್ಲ. ಸಾಕ್ಷಿ ಯಾವತ್ತೂ ಭ್ರಮೆಯನ್ನ ವಿಪರೀತ ಜ್ಞಾನವನ್ನು ಗ್ರಹಿಸುವುದಿಲ್ಲ. ಈ ಮೆಡಿಟೇಷನ್ ಅನ್ನುವಂಥದ್ದು ಮನಸ್ಸು, ಮನಸ್ಸು ಗೊತ್ತಲ್ಲ ಪುರಾಣ ಮನಸ್ಸಿನ ಸ್ವಭಾವ ಏನು, ನಾವು ಏನನ್ನ ಮನಸ್ಸಿಗೆ ಫೀಡ್ ಮಾಡ್ತೀವೋ ಅದನ್ನೇ ತೋರಿಸುವುದನ್ನು ಪ್ರಾಜೆಕ್ಟ್. ಅದರಿಂದ ವಿಷಯ ಈಗ ಎಷ್ಟೋ ಜನ ಧ್ಯಾನ ಮಾಡಿ ನಿಮಿಷಕ್ಕೂ ನಾವು ಧ್ಯಾನ ಮಾಡಿ ಧ್ಯಾನ ಏನು ಕೊಟ್ಟಿದ್ವಿ ನನಗೆ ಧ್ಯಾನ ಮಾಡಿ ಮಾಡಿ ಕೊನೆಯ ತಿಳಿಗೆ ಅದು ಈಗ ಸತ್ಯ ಆಗುತ್ತೆ. ಯಾಕೆಂದ್ರೆ ಧ್ಯಾನದಲ್ಲಿ ಕಂಡೆ ನಾನು ಧ್ಯಾನದಲ್ಲಿ ಕಂಡೆ ಧ್ಯಾನದಲ್ಲಿ ಕಂಡದ್ದು ಹೋದವರು, ಯಾಕೆಂದ್ರೆ ಅವ್ರು ಏನನ್ನು ತಿಳ್ಕೊಂಡಿದ್ದಾರೆ ಅದನ್ನೇ ಕಾಣ. ಆಮೇಲೆ ಹಾಗೆ ಧ್ಯಾನದಲ್ಲಿ ಕಂಡದ್ದು ಸರಿಯೋ ತಪ್ಪೊಂದು ವಿಜ್ಞಾನದಿಂದ ಮತ್ತೆ ತಿಳಿಬೇಕು. ಅದು ಇದು ಮತಿ ಧ್ಯಾನದಿಂದ ಅವರಿಗೆ ಇವರು ಬ್ರಹ್ಮ ಒಂದೇ ಅದು ಒಳಗೆ ಕಂಡೆ. ಆಹ್, ನಾವು ಸತ್ಯವನ್ನು ಕಂಡೆ ಒಬ್ಬರ ಒಳಗೆ ಏನು ಇವ ಬ್ರಹ್ಮ ಈಗ ನಾವು ಸಾಕ್ಷಾತ್ ಕಂಡಿದ್ದೇವೆ ಒಳಗೆ. ಹೌದಾ? ಅದು ಕಂಡದ್ದು ನಿಮಗೆ ಕನಸು ಬಂದಿದೆ ಧ್ಯಾನವು ಕಂಡದ್ದು. ಧ್ಯಾನ ಅನ್ನೋದು ಇಟ್ ಈಸ್ ಜಸ್ಟ್ ಲೈಕ್ ಅ ಡ್ರೀಮ್. ಸ್ವಪ್ನದಲ್ಲಿ ಹೇಗೆ ಭ್ರಮೆ ಇರುವುದು ಸಾಧ್ಯ ಉಂಟು, ಹಾಗೆ ಧ್ಯಾನವು ನಾವು ತಪ್ಪು ವಿಷಯವನ್ನು ಆಲೋಚನೆ ಮಾಡಿ ಧ್ಯಾನ ಮಾಡಿದ್ರೆ ತಪ್ಪು ರಿಸಲ್ಟೇ ಬರು. ಅದಕ್ಕೋಸ್ಕರವೇ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಇದೇ ಛಂದೋಗ್ಯ ಉಪನಿಷತ್ತಿನಲ್ಲಿ ಈ ಪ್ರಕರಣದಲ್ಲಿ ಒಂದು ಕಡೆ ಹೇಳ್ತಾರೆ, ಅಲ್ಲಿ ಬಂದಾಗ ವಿಜ್ಞಾನ ಮನಸ್ಸು ಇದೆಲ್ಲ ಬರುತ್ತದೆ, ಅನ್ನ ನೀರು ಬೆಂಕಿ ಈ ಜಡವನ್ನು ಉಪಾಸನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅನ್ನ ಅಂತ ಹೇಳಿದ್ರೆ ನನ್ನ ಅನ್ನವನ್ನು ಉಪಾಸನೆ ಮಾಡುದು, ಅನ್ನಂ ನವರಿ ಚಕ್ಷೀತ ಅನ್ನಂ ಬಹುಗುರುವೀತ ಅನ್ನಂನ ನಿಂದ್ಯ ಅದು ವೇದನೆ ಬರುತ್ತೆ. ಇತರೆ ಇತರೆ ಬರುತ್ತೆ ಅನ್ನವನ್ನು ನಿಂದಿಸಬಾರ್ದು. ಅನ್ನಂ ನವರಿ ಚಕ್ಷೀತ ಅದಕ್ಕೋಸ್ಕರ ಅನ್ನವನ್ನು ತಿರಸ್ಕಾರ ಮಾಡಬಾರ್ದು. ಅನ್ನಂ ಬಹುಗುರುವೀತ ಅದೆಷ್ಟು ಹೆಚ್ಚು ಅನ್ನ ಸಂಗ್ರಹ ಮಾಡಬೇಕು ಅಂತ ಹೀಗೆ ಅರ್ಥ ಮಾಡಿದ್ದಾರೆ ಎಲ್ರು. ಶಂಕರಾಚಾರ್ಯ ಹೀಗೆ ಬರೆದಾರೆ, ಅನ್ನ ಸಂಗ್ರಹ ಮಾಡು, ಎಲ್ಲಿ ಅಕ್ಕಿ ಸಿಕ್ತೋ ಅದನ್ನು ಕೂಡಿರು, ಮನೆಯಲ್ಲಿ ಅಕ್ಕಿ ಪುಡಿ ರಾಸ್ತಾನಿರ್ಲಿ, ಆಮೇಲೆ ಎಲೆಯಲ್ಲಿ ಹಾಕಿದ ಅನ್ನವನ್ನು ನಮ್ಮ ಪರಿಚಯ ಕ್ಷೀತ ಹೆಚ್ಚಾಗಿ ಬಿಡಬೇಡ, ಅನ್ನವನ್ನು ಎಲೆಯಲ್ಲಿ ಬಿಡಬಾರದು. ಆಮೇಲೆ ಅನ್ನ ಇದೇನು ಅನ್ನ ಬೇರಿಲ್ಲ ಮತ್ತೆ ಅನ್ನವನ್ನ ನಿಂದ ಮಾಡಬಾರದು, ಹಿಂಗೆ ಅರ್ಥ ಬರೆದಿದ್ದಾರೆ. ಆದರೆ ಅನ್ನ ಅನ್ನೋದು ಜಡವಾದ ವಸ್ತು, ಅದನ್ನ ನೀವು ಹೊಗಳಿದ್ರೆ ಏನು ಗೊತ್ತಾಗುತ್ತೆ, ನಿಮಗೆ ಬಿಡ್ರಿ ಅದು ಗೊತ್ತಾಗುತ್ತೆ. ಪ್ರಾಯ ಬೇಜಾರು ಮಾಡಿದವರೇ ಆಗುದಕ್ಕೆ ನಾವು ಏನನ್ನ ಇದು ಚೆನ್ನಾಗಿಲ್ಲ ಅಂದ್ರೆ ಅಡಿಗೆ ಮಾಡಿದವ್ರೆ ಅಯ್ಯೋ ನಮ್ಗೆ ಇಷ್ಟು ಕಷ್ಟಪಟ್ಟು ಬಗೆ ತಿಂದು ಬಿಸಿ ಇಲ್ಲ ಒಳಗೆ ಬೇಸಿಗೆ ಉರಿ ತಿಂದುಕೊಂಡು ಅಡಿಗೆ ಮಾಡಿ ಹಾಕಿದ್ರೆ ಇವ್ರಿಗೊಂದು ಚೆನ್ನ ಸುಮ್ಮನೆ ತಿನ್ನೋ ಸೌಲಭ್ಯ ತಿಂದಲ್ಲ ಟೀಕಾ ಮಾಡಿದ್ದಾರೆ. ಇವರೇ ಒಂದು ದಿವಸ ಅಡಿಗೆ ಮಾಡಿದ್ರೆ ಗೊತ್ತಾಗತ್ತೆ ಅಂತ ಅಂದುಕೊಂತಾರೆ ಮನಸ್ಸು. ಆದ್ರೆ ಅನ್ನಕ್ಕೇನು ಬೇಸರ ಆಗೋಲ್ಲ, ನಿಂದ ಮಾಡಿದೆ ಅವ್ರಂಗೆ ಹೇಳ್ತಾರೆ ಅನ್ನಕ್ಕೆ ಬೇಜಾರಾಗುತ್ತೆ. ಯಾಕೆ ಹೇಳ್ತಾರೆ ಜಡವನ್ನು ಉಪಾಸನೆ ಮಾಡಿದ್ದರಿಂದ ಫಲ ಇಲ್ಲ, ಅಫಲತ್ವ ವಿಪರ್ಯಯ. ಜಡವನ್ನು ಉಪಾಸನೆ ಮಾಡಿದ್ರೆ ಏನೂ ಉಪಯೋಗ ಇಲ್ಲ, ಯಾಕಂದ್ರೆ ಜಡಕ್ಕೆ ನಿಮ್ ಜಡಕ್ಕೆ ಉಪಾಸನೆ ಮಾಡಿದ್ದು ಗೊತ್ತಾಗೋಲ್ಲ. ಉಪಾಸನೆ ಮಾಡಿ ಜಡವನ್ನು ಉಪಾಸನೆ ಮಾಡಬೇಡ, ವ್ಯರ್ಥ ಅದು. ಕೋಶದ ಎಸ್ಸಂಬದಂತೆ ಸೋಮೇನ ಸಹ ರಾಜ್ಯ ಋಗ್ವೇದಲ್ಲಿ ಬರುತ್ತೆ. ಸೋಮನತೆಯ ಜೊತೆಗೆ ಎಲ್ಲಾ ಗಿಡಮೂಲಿಕೆಗಳು ಮಾತುಕತೆ ನಡೆಸಿದವು. ಈ ಗಿಡಮೂಲಿಕೆಗಳು ಸೋಮನತೆಯಿಂದಷ್ಟೇ ಅಲ್ಲಿ ಬೆಳೆದಿರತಕ್ಕಂತ ಜಡವಾದ ಎಲೆ ಬಳ್ಳಿ ಅದರ ರಸ ಸೋಮರಸ ಇಷ್ಟೇ ಆಗಿತ್ತು ನಿಮಗೆ. ಅದನ್ನು ಉಪಾಸನೆ ಮಾಡಿ ಏನು ಉಪಯೋಗಿಸ, ಯಾಕೆಂದ್ರೆ ಅದೇನು ಗೊತ್ತಾಗುತ್ತೆ, ನಿಮ್ಮ ಮಗಳಿಗೆ ಏನು ಗೊತ್ತಾಗುತ್ತೆ, ಬೈದ್ರೆ ಏನು ಗೊತ್ತಾಗುತ್ತೆ. ಒಂದೇ ಅಂದ್ರೆ ನಿಜವಾಗಿ ಅದು ಜಡವನ್ನೇ ವೇದ ಹೇಳುವುದಾಗಿದ್ರೆ ಔಷಧಿಯ ಸಂಬಂಧಂತೆ ಅಂತ ಯಾಕೆ ನಮಗೆ ಸೋಮಲತಾಭಿಮಾನಿ ಜೊತೆಗೆ ಔಷಧಿ ಅಭಿಮಾನಿ ದೇವತೆಗಳು ಮಾತಾಡಿಕೊಂಡ್ರು. ಅದ್ರ ಮಾತಾಡಿಕೊಂಡ್ರು ಅಂದ್ರೆ ಅಭಿಮಾನಿ ದೇವತೆಗಳಾಗಬೇಕು. ಹಾಗಾದ್ರೆ ಯಾವುದು ಚೇತನವೋ ಅದನ್ನೇ ಉಪಾಸನೆ ಮಾಡಬೇಕು ಅಂತ ಜಡವನ್ನ ಅಚೇತನವನ್ನ ಉಪಾಸನೆ ಮಾಡ್ತಾರೆ. ಇದು ಮೊಟ್ಟ ಮೊದಲ ಬಾರಿ ಆಚಾರ್ಯರು ಹೇಳಿದ. ಆಚಾರ್ಯ ಹೇಳೋ ತರ್ಕ ಭೇದದಲ್ಲಿ ಜಡವನ್ನು ಹೇಳಿ ಜಡವನ್ನೇ ಉಪಾಸನೆ ಮಾಡಬೇಕು. ಚೇತನ ಅನ್ನ ಆದ್ರೆ ಅನ್ನವೇ, ಬೆಕ್ಕಿದ್ರೆ ಬೆಕ್ಕಿ, ನೀರುದ ನೀರೇ, ಅದು ಬಿಟ್ಟು ದೇವತೆ ಅಂತ ಅರ್ಥ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾರು. ಆಚಾರ್ಯ ಹೇಳಿದ್ರು ಜಡವನ್ನು ಉಪಾಸನೆ ಮಾಡಿ ಏನಪ್ಪ ಉಪಯೋಗ, ಒಂದು ವ್ಯರ್ಥ ಅದು, ವ್ಯರ್ಥ ಮಾತ್ರ ಅಲ್ಲ ಅನರ್ಥ.